28 ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶೀಯ ರಸಗೊಬ್ಬರ ಉತ್ಪಾದನೆಗೆ ಒತ್ತು, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಗ್ರಾಮ ವಾಸ್ತವ್ಯಕ್ಕೆ ಇದೇ 16ರಂದು ಮುಖ್ಯಮಂತ್ರಿ ಚಾಲನೆ. ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಸಾಂಸ್ಕೃತಿಕ ನಗರಿ ಸಜ್ಜು. ಮತ್ತು ನಾಡಿನಾದ್ಯಂತ ಸಡಗರ ಸಂಭ್ರಮದ ಆಯುಧ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ, ಸಮಯ 6:50. ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ತಜ್ಞರೊಂದಿಗಿನ ಸಂವಾದ. ಭಾಗವಹಿಸುವ ಇಂದಿನ ತಜ್ಞರು ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದ ಸಸ್ಯರೋಗ ತಜ್ಞರಾಗಿರುವ ಡಾ ಜಹೀರ್ ಅಹಮದ್, ವಲಯ ಸಂಶೋಧಕರಾಗಿರುವ ಡಾ ಲಕ್ಷ್ಮಣ ಚಿಂಚೋಳಿ, ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ತಜ್ಞರಾಗಿರುವ ಡಾ ಪ್ರಶಾಂತ್, ಹಾಗೂ ಲಿಂಗಸೂರಿನ ಕೃಷಿ ವಿಸ್ತರಣಾ ಶಿಕ್ಷಣದಲ್ಲಿ ಗೃಹ ವಿಜ್ಞಾನಿಯಾಗಿರುವ ಡಾ ವಾಣಿಶ್ರೀ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರುಳಿ. ನಂತರ ತಾಳಮಡಿಗಿ ಗ್ರಾಮದ ಚಂದಮ್ಮ ಡಬ್ಬೆನವರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಬಹುದು. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022ರ ಮೇ ತಿಂಗಳ 31ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800528666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ವಿದ್ಯಾರ್ಥಿಗಳೇ, ಎಸ್ಎಸ್ಎಲ್ಸಿ ಪಾಸ್ ಆಗಿದ್ದೀರಾ? ನಿಮಗೆ ಐಟಿಐ ಅಪೂರ್ವ ಅವಕಾಶ ನೀಡ್ತಾ ಇದೆ. ಉದ್ಯೋಗ ಕಾರ್ಯಕ್ರಮದ ಅಡಿಯಲ್ಲಿ 150 ಸರ್ಕಾರಿ ಐಟಿಐಗಳನ್ನ ಖಾಸಗಿ ಸಹಭಾಗಿತ್ವದಲ್ಲಿ ಅಪ್ಗ್ರೇಡ್ ಮಾಡಿ 1 ಹಾಗೂ 2 ವರ್ಷದ ಐಟಿಐ ತರಬೇತಿ ನೀಡ್ತಾ ಇದ್ದಾರೆ. ಆಧುನಿಕ ಟ್ರೇಡ್ಗಳಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಮುಂತಾದ ಕೋರ್ಸ್ಗಳ ಆಯ್ಕೆಗೆ ಸದವಕಾಶ. ಪ್ರವೇಶ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಕೌಶಲ್ಯ ಸಹಾಯವಾಣಿ 1552267 ಸಂಪರ್ಕಿಸಿ. ಇಲ್ಲವೇ ಹತ್ತಿರದ ಸರ್ಕಾರಿ ಐಟಿಐ ಕಾಲೇಜುಗಳನ್ನು ಸಂಪರ್ಕಿಸಿ. ಇದು ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಪ್ರಕಟಣೆ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ರೂಪಾಯಿಗಳ ಗೌರವ ಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜಾಹೀರಾತುಗಳು ಬಿತ್ತರವಾದವು. ಕೃಷಿ ರಂಗದಲ್ಲಿ ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಯಾದಗಿರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ಗಳಲ್ಲಿ ಮಳೆಯ ಸಾಧ್ಯತೆಗಳು 10-15%, ಕೊಪ್ಪಳ ಜಿಲ್ಲೆಯೊಳಗ 30%, ಬಳ್ಳಾರಿ ಜಿಲ್ಲೆಯೊಳಗ 45% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯೊಳಗ ಅಲ್ಲಲ್ಲಿ ಹಗುರವಾಗಿ ಮಳೆಯ ಸಾಧ್ಯತೆಗಳು ಅದಾವ. ಇದನ್ನು ಬಿಟ್ಟರೆ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡುತ್ತೇವೆ. ಈಗ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ತಜ್ಞರೊಂದಿಗೆ ಸಂವಾದ. ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್, ಲಿಂಗಸುಗುರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಜ್ಞಾನಿ ಡಾ ವಾಣಿಶ್ರೀ, ವಲಯ ಸಂಶೋಧಕರಾದ ಡಾ ಲಕ್ಷ್ಮಣ್ ಚಿಂಚೋಳಿ ಹಾಗೂ ವಿಸ್ತರಣಾ ಘಟಕದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾ ಪ್ರಶಾಂತ್ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ, ಕುಟುಂಬದ ಸದಸ್ಯರಿಗೆ, ಬಂಧು ಮಿತ್ರರಿಗೆ, ಆಸಕ್ತರಿಗೆ, ಸ್ನೇಹಿತರಿಗೆ, ಶ್ರೋತೃ ಬಾಂಧವರಿಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ತಮ್ಮೆಲ್ಲರ ಬಾಳಿನೊಳಗ ಸಂತೋಷ, ಆನಂದ, ಸಂಭ್ರಮಗಳನ್ನ ತರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಗ ಈ ಕೃಷಿ ಸಂವಾದ ಕಾರ್ಯಕ್ರಮದೊಳಗ ಅನೇಕ ವಿಜ್ಞಾನಿಗಳು ಭಾಗವಹಿಸಿ ತಮಗ ಈ ವಾರ ಏನ್ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನೀಡ್ತಾ ಇರ್ತಾರೆ. ತಮ್ಮ ಸಮಸ್ಯೆಗಳು ಏನದಾವ ಹೊಲದೊಳಗಿರಬಹುದು ಅಥವಾ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಏನಾದರೂ ಪ್ರಶ್ನೆಗಳು ತಮ್ಮ ಮನಸ್ಸಿನೊಳಗ ಇರಬಹುದು, ಅಂತ ಪ್ರಶ್ನೆಗಳಿಗೆ ಅವರು ತಮ್ಮ ಅನುಭವದ ಮೂಲಕ ಮತ್ತ ಏನು ಈ ಸಮಯದೊಳಗ ನಮ್ಮ ರೈತರಿಗೆ ಹೇಳಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಅವರು ತಮ್ಮ ಜೊತೆಗೆ ಸಂವಾದ ಮಾಡ್ತಾ ಇದ್ದಾರೆ. ತಮ್ಮ ವಿಚಾರಗಳನ್ನ ವ್ಯಕ್ತ ಮಾಡಿ ತಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅಂತ ಮತ್ತೊಂದು ಕಾರ್ಯಕ್ರಮದ ಜೊತೆಗೆ ನಾವು ಇವತ್ತ ತಮ್ಮ ಮುಂದೆ ಇದ್ದೇವೆ. ನಮ್ಮ ಜೊತೆಗೆ ಎಂದಿನಂಗ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದೊಳಗ ಸಸ್ಯರೋಗ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಪಪ್ಪಾಯಿ ಬೆಳೆ, ವಿಶೇಷವಾಗಿ ಪಪ್ಪಾಯಿ ಬೆಳೆಯ ಮೇಲೆ ಅವರು ಬೆಳಕು ಚೆಲ್ತಾ ಇದ್ದಾರೆ. ಪಪ್ಪಾಯಿ ಒಳಗೆ ಬರುವಂತಹ ರೋಗಗಳನ್ನ ಯಾವ ರೀತಿ ನಾವು ನಿಯಂತ್ರಣ ಮಾಡಬಹುದು, ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಜಹೀರ್ ಅವರು ಇವತ್ತಿನ ದಿವಸ ಮಾಹಿತಿ ನೀಡ್ತಾ ಇದ್ದಾರೆ. ಅವರು ಹೇಳೋದನ್ನ ನಾವೀಗ ಕೇಳೋಣ. ರೈತ ಬಾಂಧವರೇ, ಸರ್ ಇವತ್ತು ನಾವು ಪಪ್ಪಾಯ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಮಾತಾಡೋಣ. ಯಾಕಂದ್ರೆ ಪಪ್ಪಾಯ ಬೇರೆ ಬೇರೆ ಹಂತದಲ್ಲಿದೆ, ಆಮೇಲೆ ಇರ್ತಕ್ಕಂತಹ ಮುಖ್ಯ ರೋಗಗಳೇನು, ಮಳೆಯ ನಂತರದ ಸ್ಥಿತಿ ಯಾವ ರೀತಿ ಇದೆ ಅಂತ ಅದನ್ನು ತಿಳ್ಕೊಳ್ಳೋಣ. ಫಸ್ಟ್ ರೈತರೇ, ಬುಡಕೊಳೆ ರೋಗ ಒಂದು ಬಹಳಷ್ಟು ಎಫೆಕ್ಟ್ ಮಾಡುವಂತಹ ರೋಗ. ಸಸಿ ಹಂತದಿಂದ 14-15 ತಿಂಗಳು ಇರತಕ್ಕಂತಹ ಪಪ್ಪಾಯಕ್ಕೂ ಇದು ಕಾಡುವಂತಹ ರೋಗ ಇದೆ. ಯಾಕಂದ್ರೆ ಮಳೆಯಿಂದಾಗಿ ಭೂಮಿ ತೇವಾಂಶ ಆಗಿದೆ, ಬಡ್ಡೆ ತೇವಾಂಶ ಆಗಿದೆ, ವಾತಾವರಣ ಎಲ್ಲ ತೇವಾಂಶ ಆಗಿದೆ, ಆದ್ರೂ ಪಪ್ಪಾಯ ಯಾವ ರೀತಿ ತಡ್ಕೊಳ್ತಾ ಇದೆ ಇಂತಹ ಒಂದು ಸನ್ನಿವೇಶವನ್ನು, ಇದು ಕೂಡ ಕುತೂಹಲನೇ ಇದೆ. ಯಾಕಂದ್ರೆ ಇದರಲ್ಲಿ ಇರತಕ್ಕಂತಹ ಒಂದು ಸಿಸ್ಟಮ್ ಏನಿದೆ, ಬೋದು ಹಾಕ್ತಾ ಇದ್ದಾರೆ ರೈತರು, ಮಣ್ಣು ಹಾಕ್ತಾ ಇದ್ದಾರೆ ಬಡೆಗೆ. ಇದೊಂದು ಮಳೆಗಾಲಕ್ಕಿಂತ ಮುಂಚೆನೆ ಹಾಕಿದರೆ ಅಂತಹ ತೋಟದಲ್ಲಿ ರೈತರು ಬುಡಕೊಳೆ ರೋಗ ಕೂಡ ಅತಿ ಕಡಿಮೆ ಕಾಣ್ತಾ ಇದೆ. ನಾವು ಈಗ ನೋಡೋಣ ಯಾವ ರೀತಿ ಈ ಬುಡಕೊಳೆ ರೋಗವನ್ನು ಹಾನಿ ಮಾಡುತ್ತೆ ಅಂತ. ಭೂಮಿಗೆ ಹತ್ತಿರದ ಒಂದು ಕಾಂಡದ ಒಂದು ಕಂದು ತೇಪೆ ನೋಡ್ತಾ ಇದ್ದೇವೆ. ಅಂತ ಸನ್ನಿವೇಶದಲ್ಲಿ ಒಂದು ಕೊಳೆಯಕ್ಕೆ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ಳಿ, ಇಡೀ ಕಾಂಡ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಹಂತದಲ್ಲೇ ರೈತರು ನೋಡ್ಕೊಳ್ಬೇಕಾಗುತ್ತೆ. ಭೂಮಿಯಲ್ಲಿ ಸುಣ್ಣದ ಅಂಶ ಇರತಕ್ಕಂತಹ ಪದಾರ್ಥ ಬಹಳಷ್ಟು ಇಂಪಾರ್ಟೆಂಟ್. ನಾವು ಹೇಳ್ತಾ ಇದೇವೆ ಕ್ಯಾಲ್ಸಿಯಂ ನೈಟ್ರೇಟ್ ಅಂತ, ಅದು ಕೂಡ ಅಷ್ಟೇ. ಅದನ್ನು 5 ಗ್ರಾಂ ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಬಡ್ಡೆ ಭಾಗ ಮತ್ತೆ ಎರೆ ಭಾಗ ಸಿಂಪಡಣೆ ಮಾಡಬೇಕಾಗುತ್ತೆ. ಅಥವಾ 2 ಕೆಜಿ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು 1 ಎಕರೆ ಭೂಮಿಗೆ ಕೊಟ್ಟರೆ ಸಾಕು, ಡ್ರಿಪ್ ಅಲ್ಲಿ ಈ ಒಂದು ಬುಡಕೊಳ್ಳಿ ರೋಗ ಸುಣ್ಣದ ಅಂಶ ಇರುವಂತದಲ್ಲಿ ಕಡಿಮೆ ಆಗುತ್ತೆ. ಇನ್ನೊಂದು ಕೆಮಿಕಲ್ ಆಗಿ ನಾವು ನೋಡ್ತಾ ಇರಬೇಕಾದ್ರೆ ನಾವು ಅದರಲ್ಲಿ ಮೆಟ್ಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬ್ ಅಂತ ಬರ್ತಾ ಇದೆ. ಅದನ್ನು 2.5 ಗ್ರಾಂ 2.5 ಗ್ರಾಂ ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಕಾಂಡ ಭಾಗ ನೆನೆಯಂಗೆ ಮಾಡಿದ್ರೆ ಸಾಕು, ಆಜು ಬಾಜು ಇರತಕ್ಕಂತ ಅಕ್ಕಪಕ್ಕದ ಎಲ್ಲಿ ರೋಗ ಪೀಡಿತ ಗಿಡಗಳನ್ನು ಒಂದು ಸಿಂಪಡಣೆ ಮಾಡಿದ್ರೆ ಅದನ್ನು ಹತೋಟಿ ಮಾಡಬಹುದು. ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಅಂದ್ರೆ ರೈತರೆ, ನೀಮ್ ಕೇಕ್ ಬೇವಿನ ಹಿಂಡಿ ಸಿಗ್ತಾ ಇದೆ, ಇದು ಹೀಟ್ ಕೊಡುತ್ತೆ ಮಳೆಗಾಲದಲ್ಲಿ, ಇಂತಹ ಸನ್ನಿವೇಶವನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಆಮೇಲೆ ಒಲೆ ಇರತಕ್ಕಂತ ಬೂದಿ ಇರುತ್ತೆ, ಬೂದಿ ಅಂಶ ಕೂಡ ಬಹಳ ಒಳ್ಳೇದು. ನಾವು ನೋಡ್ತಾ ಇದೇವೆ ರೈತರು ಹೇಳ್ತಾ ಇದ್ರೆ ಇಂತಹ ಟೈಮಲ್ಲಿ ಕುರಿ ಗೊಬ್ಬರ ಅಥವಾ ಪೌಲ್ಟ್ರಿ ಮೆನ್ಯೂರ್, ಈ ಪೌಲ್ಟ್ರಿ ಮೆನ್ಯೂರ್ ಕೂಡ ತುಂಬಾ ಒಳ್ಳೇದು. ಅಟ್ ಲೀಸ್ಟ್ ಒಂದು 1.5 ಕೆಜಿಯಷ್ಟು ಬಡ್ಡೆಯಿಂದ 2 ಫೀಟ್ ಇಂದ ಬಿಟ್ಟರೆ ಸಾಕು, ಅದು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ಆವಾಗ ಈ ರೋಗಕ್ಕೆ ಅವಕಾಶನೇ ಇರಲ್ಲ. ಸೊ ಇದು ಬೇಸಿಗೆಯಲ್ಲಿ ಹಾಕಬಾರದು, ಮಳೆ ಸನ್ನಿವೇಶ ನಂತರ ತಕ್ಷಣ ಹಾಕಿದ್ರೆ ಸಾಕು, ಚಳಿಯಲ್ಲಿ ಕೂಡ ಅದು ಒಂದು ಒಳ್ಳೆ ನಿರ್ವಹಣೆ ಕೂಡ ಕೊಡುತ್ತೆ. ಆಮೇಲೆ ಟ್ರೈಕೋಡರ್ಮಾ ಯುಕ್ತ ಬೇವಿನ ಹಿಂಡಿ ಇದೆಯಲ್ಲ, ಬಹಳಷ್ಟು ಒಳ್ಳೆ. ಒಂದು ಬೇವಿನ ಹಿಂಡಿ 100 ಕೆಜಿಗೆ ಟ್ರೈಕೋಡರ್ಮಾ 2 ಕೆಜಿ ಮಿಕ್ಸ್ ಮಾಡಿ ಗಿಡಕ್ಕೆ 100 ಗ್ರಾಂ 2 ಫೀಟ್ ರೌಂಡ್ ಆಗಿ ಕೊಟ್ಬಿಡಿ. ಬೇರುಗಳ ನೆಮಟೋಡ್ ಕಂಟ್ರೋಲ್ ಆಗುತ್ತೆ, ಭೂಮಿಯಲ್ಲಿ ಇರತಕ್ಕಂತ ಫಲವತ್ತತೆ ಇಂಪ್ರೂವ್ ಆಗುತ್ತೆ, ಎರೇಷನ್ ಉಸಿರಾಟ ಚೆನ್ನಾಗಾಗುತ್ತೆ, ಅದು ಬಹಳಷ್ಟು ಇಂಪಾರ್ಟೆಂಟ್. ಆಮೇಲೆ ಬಡ್ಡೆ ಕೊಳೆಯ ರೋಗ ಅಥವಾ ಬುಡ ಕೊಳೆಯ ರೋಗ ಕೂಡ ನಾವು ಹತೋಟಿ ಮಾಡಬಹುದು. ರೈತರೇ ಬೇವಿನ ಹಿಂಡಿ ಅದು ಮಿಕ್ಸ್ ವಿತ್ ಟ್ರೈಕೋಡರ್ಮ ಕಡ್ಡಾಯವಾಗಿ ಮಾಡ್ಕೊಳ್ಬೇಕು, ಯಾಕಂದ್ರೆ ಇಳುವರಿ 14-17 ತಿಂಗಳವರೆಗೂ ಇರುತ್ತೆ ಪಪ್ಪಾಯದಲ್ಲಿ. ಅದಕ್ಕೋಸ್ಕರ ಸಂರಕ್ಷಣೆ ಬಹಳಷ್ಟು ಇಂಪಾರ್ಟೆಂಟ್. ಈಗ ಕೆಲವು ಕಡೆ ರೈತರು ಹೇಳ್ತಾರೆ ಎಲ್ಲಾ ಹೂಗಳು ಕೊಂಡಿ ಉದುರ್ತಾ ಇದೆ ಮಳೆ ನಂತರ ಅಂತ. ಇದು ಸರ್ವೇ ಸಾಮಾನ್ಯ. ಒಮ್ಮೆ ಮಳೆ ನಂತರ 2-3 ದಿನ ಕಡಕ್ ಬಿಸಿಲು ಬಂದಾಗ ಏರುಪೇರಾಗುತ್ತೆ, ಸಸ್ಯದ ಅಂಗಾಂಶಗಳಲ್ಲಿ ಏರುಪೇರಾಗುತ್ತೆ. ಅದು 1-2 ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ಒಂದೇ ವಾರದಲ್ಲಿ ಎಸಳುಗಳು ಮತ್ತೆ ಹೂಗಳು ಉದುರುವ ಸಾಧ್ಯತೆ ಇರುತ್ತೆ. ಅಂತ ಟೈಮಲ್ಲಿ ರೈತರೇ ನೋಡ್ಕೊಳ್ಬೇಕಾಗುತ್ತೆ, ಇದು ರೋಗದಿಂದ ಆಗಿದೆಯಾ ಅಥವಾ ಸ್ವಾಭಾವಿಕವಾಗಿ ಆಗಿದೆಯಾ ಅಂತ ನೋಡ್ಕೊಳ್ಬೇಕಾಗುತ್ತೆ. ರೋಗದಿಂದ ಆದ್ರೆ ಒಳ್ಳೆ ಕಪ್ಪು ಮಚ್ಚ ಇರುತ್ತೆ, ಆಮೇಲೆ ತುದಿ ಪುಡಿ ಪುಡಿ ಟೈಪ್ ಇರುತ್ತೆ, ಅದು ರೋಗ ಅಂತ ಹೇಳ್ಬಹುದು. ಅಂತ ಟೈಮಲ್ಲಿ ಜಿಬ್ ರೋಗ ಅಥವಾ ಆಂಥ್ರಾಕ್ನೋಸ್ ಅಥವಾ ಹೂ ಒಣಗುವಿಕೆ ರೋಗವನ್ನು ಕಂಡುಬಿಟ್ರೆ ರೈತರು ಕ್ಲೋರೋತಲನಿಲ್ ಅದನ್ನು 2 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಒಂದ್ ವೇಳೆ ಯಾವುದೇ ಚಿಹ್ನೆ ಇಲ್ಲ ಅಂತ ತಿಳ್ಕೊಳ್ಳಿ, ಯಾವ್ದು ರೋಗದ ಚಿಹ್ನೆ ಇಲ್ಲ, ಸುಮ್ಮನೆ ಬೀಳ್ತಾ ಇದೆ ಅಂದ್ರೆ ಇಲ್ಲಿ ಹಾರ್ಮೋನ್ ನ ಕೊರತೆ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ಅಂದ್ರೆ ಸಸ್ಯಕ್ಕೆ ಪ್ರಯೋಗ ಬಹಳಷ್ಟು ಹಾರ್ಮೋನ್ಗಳ ಅಗತ್ಯತೆ ಇದೆ, ಅಲ್ಲಿ ಏರ್ಪೇರಾಗುತ್ತೆ. ಅಲ್ಲಿ 0.3 ml ಏನೇ ಪ್ಲಾನೋಫಿಕ್ಸ್ ಅಂತ ಹೇಳ್ತೇವೆ, ಅದನ್ನು 0.3 ml ಪ್ರತಿ ಲೀಟರ್ ನೀರು ಹಾಕೊಂಡು ಸಿಂಪಡಣೆ ಮಾಡಿದಾಗ ಈ ಹೂ ಉದುರುವಿಕೆಯನ್ನು ಕೂಡ ಹತೋಟಿ ಮಾಡಬಹುದು. ಆಮೇಲೆ ಬರುವಂತಹ ಮೊಸಾಯಿಕ್ ಒಂದು ರೋಗ ಒಂದು ನೋಡಬಹುದು, ನಂಜು ರೋಗ ಅಂತ ಹೇಳ್ತೇವೆ, ಬಹಳಷ್ಟು ಲಾಸ್ ಮಾಡುತ್ತೆ. ಆಗ್ತಿರತಕ್ಕಂತಹ ಹವಾಮಾನ ಬದಲಾವಣೆ ದೊಡ್ಡ ಸವಾಲಾಗಿದೆ ವಿಜ್ಞಾನಿಗಳಿಗೂ ಹಾಗೂ ರೈತರಿಗೂ, ಆಮೇಲೆ ನಿರ್ವಹಣಾ ತಜ್ಞರಿಗೂ. ಯಾಕಂದ್ರೆ ರೈತರು ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಆದ್ರೂ ಈ ಪ್ರಕೃತಿಯ ನಮ್ಮ ಕೈಯಲ್ಲಿ ಇಲ್ಲ, ಆದ್ರಿಂದ ಬಹಳಷ್ಟು ಎಫೆಕ್ಟ್ ಮಾಡ್ತಾ ಇದೆ. ಎಲ್ಲಿ ನಮಗೆ ಹಸಿರು ಬಣ್ಣ ಹೋಗುತ್ತೆ ಪಪ್ಪಾಯ ಎಲೆಗಳಲ್ಲಿ ಹೆದರಿಕೆ ಬರುತ್ತೆ. ಯಾಕಂದ್ರೆ ಬೆಂಡೆಕಾಯಲ್ಲಿ ನೋಡಬಹುದು ಹಳದಿ ಬಣ್ಣ ಬರ್ತಾ ಇದೆ, ಆಮೇಲೆ ಪಪ್ಪಾಯದಲ್ಲಿ ಎಲೆಗಳಲ್ಲಿ ಹಳದಿ ಬಣ್ಣ ಬರ್ತಾ ಇದೆ, ರೈತರು ಕಂಗಾಲಾಗ್ಬಿಡ್ತಾ ಇದ್ರೆ. ಅಂದ್ರೆ ತಳಭಾಗದ ಹಳದಿ ಮತ್ತೆ ಮೇಲ್ಭಾಗದ ಹಳದಿ ಡಿಫರೆನ್ಸ್ ಇದೆ. ತಳಭಾಗದ ಹಳದಿ ಇಳಿಜಾರ ಪ್ರದೇಶದಲ್ಲಿ ಅಥವಾ ಜೌಗು ಸನ್ನಿವೇಶದಲ್ಲಿ ಪೋಷಕಾಂಶ ಕಡಿಮೆ ಆಗಿದಾಗ ಆಗ್ಬಿಡುತ್ತೆ, ಅದನ್ನ ನಿರ್ವಹಣೆ ಮಾಡಬಹುದು. ಆದ್ರೆ ಮೇಲ್ಭಾಗದಲ್ಲಿ ನಂಜು ರೋಗ ತಿಳಿ ಹಳದಿ ಮತ್ತೆ ಗ್ರೀನರಿ ಮಿಕ್ಸ್ ಆದಾಗ ಅದು ವೈರಸ್ ಚಿಹ್ನೆ ಆಗುತ್ತೆ. ಅವೆಲ್ಲವೂ ಲಕ್ಕಿ ಟೈಪ್ ಆಗುತ್ತೆ, ಉಂಗುರ ಟೈಪ್ ಆಗ್ತವೆ, ಕಾಯಿಗಳ ಮೇಲೂ ಎಫೆಕ್ಟ್ ಆಗುತ್ತೆ. ಆಮೇಲೆ ಎಲೆಗಳ ಚಿಗುರು ಕೂಡ ಎಲ್ಲ ಮುದುಡಿ ಮುದುಡಿ ಟೈಪ್ ಆಗುತ್ತೆ. ರೈತರು ಇಲ್ಲಿ ನೋಡ್ಕೊಳ್ಬೇಕಾಗುತ್ತೆ, ಇಲ್ಲಿ ನಮ್ಮ ಯಾವ ಔಷಧಿ ಕೆಮಿಕಲ್ ಗಳು ಕೆಲಸ ಮಾಡಲ್ಲ. ಅಲ್ಲಿ ತಾವು ಬೇವಿನ ಎಣ್ಣೆ 2 ml ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸಬೇಕು, ಅಥವಾ ಗ್ರೌಂಡ್ ನಟ್ ಆಯಿಲ್ ಶೇಂಗಾ ಎಣ್ಣೆ 5 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದಾಗ ಮಾತ್ರ ಈ ಮೊಸಾಯಿಕ್ ಉಂಗುರ ಚುಕ್ಕಿ ರೋಗವನ್ನು ಹತೋಟಿ ಮಾಡಬಹುದು. ಆಮೇಲೆ ಮಣ್ಣು ಪರೀಕ್ಷೆ ಆಧಾರಿತ ಬಹಳಷ್ಟು ಇಂಪಾರ್ಟೆಂಟ್, ಯಾವುದೇ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಅಲ್ಲಿ ಅಗ್ರಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಆಗ್ಲಿ, 3-4 ವರ್ಷದಿಂದ ಹವಾಮಾನ ಬದಲಾವಣೆ ಆಗ್ತಾರಿಂದ 3 ವರ್ಷಕ್ಕೊಮ್ಮೆ ಮಣ್ಣು ಟೆಸ್ಟ್ ಮಾಡ್ತಾ ಇದ್ರು, ಆ ಕಾಲ ಹೋಗ್ಬಿಡ್ತು. ಈಗ ಜಸ್ಟ್ ಒಂದೊಂದು ವರ್ಷಕ್ಕೆ ಮಣ್ಣದು ಗುಣಲಕ್ಷಣಗಳು ಯಾವ್ದು ಕಡಿಮೆ ಆಗಿದೆ ಅಂತ ನೋಡ್ಕೊಂಡ್ ಬಿಟ್ಟು ನಾವು ಮೆಗ್ನೀಷಿಯಂ ಕೊಡಬೇಕಾಗುತ್ತೆ, ಆಮೇಲೆ ಜಿಂಕ್ ಲೆವೆಲ್ ಮತ್ತೆ ಬೋರಾನ್ ಕೊಡಬೇಕಾಗುತ್ತೆ. ಅವಾಗ ಮಾತ್ರ ನಮಗೆ ಕಂಪ್ಲೀಟ್ ಆಗಿ ರೋಗ ನಿರ್ವಹಣೆ ಸಾಧ್ಯ ಆಗುತ್ತೆ. ಇಲ್ಲದ್ರೆ ಈ ಮೊಸಾಯಿಕ್ಗಳು ನಂಜು ರೋಗಗಳು ಬಹಳಷ್ಟು ಬರ್ತವೆ, ಥ್ರಿಪ್ಸ್ ಹಾಗೂ ಎಫಿಡ್ಸ್ ಗಳಿಂದ ಬರ್ತವೆ. ಅದೇ ಮುಟ್ರು ರೋಗವನ್ನು ತರುವ ಸಾಧ್ಯತೆಯಿಂದ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ರೈತರೆ ಚಳಿ ಸ್ಟಾರ್ಟ್ ಆಗ್ತಾ ಇದೆ ಬರುವ ವಾರದಿಂದ, ಈ ಸನ್ನಿವೇಶವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ಬೂದಿ ರೋಗವನ್ನು ಬರುವಂತಹ ಸಾಧ್ಯತೆ ಇದೆ. ಎಲೆಗಳ ತಳಭಾಗದಲ್ಲಿ ಬಿಳಿ ಹಿಟ್ಟಿನಂತೆ ಕಾಣ್ತಾ ಇದೆ, ಆಮೇಲೆ ಎಲೆಗಳೆಲ್ಲವೂ ಸ್ಲೋಲಿ ಹಳದಿ ಹಾಕೊಂಡ್ಬಿಟ್ಟು ಅದು ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ತಳಭಾಗದ ಎಲೆ ಮತ್ತೆ ಮಧ್ಯಭಾಗದ ಎಲೆಯನ್ನು ಬಿಳಿ ಶಿಲೀಂಧ್ರ ಆವರಿಸಿಕೊಂಡು ಬಾಡುವಂತ ಕಾಣುತ್ತದೆ. ಯಾಕಂದ್ರೆ ಗಿಡ ಏನು 13-14 ಎಲೆ ಇದೆ, ಅಲ್ಲಿ ಅರ್ಧಕ್ಕರ್ಧ 50% ಹೋಗ್ಬಿಡುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಬೂದಿ ಅಂಶವನ್ನು ಬ್ಯಾಕ್ ಸೈಡ್ ಅಂದ್ರೆ ಹಿಂಭಾಗ ನೋಡಿ ಎಲೆಗಳದ್ದು, ಪಪ್ಪಾಯ ಎಲೆಗಳದ್ದು, ಅಲ್ಲಿ ಬೂದಿ ಅಂಶ ಇರುತ್ತೆ. ತಕ್ಷಣ ನಿರ್ವಹಣೆ ಮಾಡಕ್ಕೆ ಗಂಧಕ ಆಗ್ಬಹುದು 3 ಗ್ರಾಂ/1 ಲೀಟರ್ ನೀರಿಗೆ, ಅಥವಾ ಕಾರ್ಬನ್ ಡೈಸಿಯಂ 1 ಗ್ರಾಂ/ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ, ಅಥವಾ ಡೈಫೆನ್ಕೋನಜೋಲ್ ಸ್ಕೋರ್ ಅಂತ ಹೇಳ್ತೀವಿ ಅದನ್ನು 1 ml/ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ. ಏನೇ ಪ್ರಾಬ್ಲಮ್ ಇದ್ರು ಕೂಡ ನಮ್ಗೆ ಫೋಟೋ ಹಾಕಿ ವಾಟ್ಸ್ಆಪ್ ಅಲ್ಲಿ ನಾವು ಅದಕ್ಕೆ ಯಾವ ರೋಗ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಹೇಳ್ಕೊಡ್ತೇವೆ. ಧನ್ಯವಾದಗಳು. ಪಪ್ಪಾಯಿ ಬೆಳೆಗಾರರಿಗೆ ಈ ಒಂದು ಮಾಹಿತಿ ಅನುಕೂಲ ಒದಗಿಸಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ತಾವು ಡಾಕ್ಟರ್ ಜಹೀರ್ ಅಹಮದ್ ಅವರನ್ನ ಮಾತಾಡಿಸಬಹುದು. ಅವರ ಮೊಬೈಲ್ ನಂಬರ್ 9845300326. ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದೊಳಗ ತಳಿ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಲಕ್ಷ್ಮಣ್ ಚಿಂಚೋಳಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಹಿಂಗಾರಿ ಒಳಗ ನಾವು ಏನು ನಮ್ಮ ಭಾಗದೊಳಗ ಕಡಲೆಯನ್ನ ಬಹಳಷ್ಟು ಪ್ರಮಾಣದೊಳಗ ಬೆಳೀತಾ ಇದ್ದೀವಿ, ಅಂತ ಬೆಳೆಯ ತಳಿಗಳು ಯಾವ್ಯಾವ ಅದಾವ, ಮುಖ್ಯವಾದಂತಹ ತಳಿಗಳು ಮತ್ತೆ ಒಳ್ಳೆ ತಳಿಗಳು, ನೀವು ಬೆಳೆಯಬಹುದಾದಂತಹ ಒಂದು ತಳಿಗಳು ಮತ್ತೆ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳುವರಿದ್ದಾರೆ. ಕಡಲೆಯನ್ನ ತಾವು ಖುಷ್ಕಿ ಒಳಗೂ ಕೂಡ ಬೆಳೀತಾ ಇದ್ದೀರಿ, ಆಮೇಲೆ ಎಲ್ಲೆಲ್ಲಿ ನೀರಾವರಿ ಆಶ್ರಯದ ಅಲ್ಲಿಯೂ ಕೂಡ ಬೆಳೀತಾ ಇದ್ದೀರಿ. ಈ ಒಂದು ಮಾಹಿತಿ ಡಾಕ್ಟರ್ ಲಕ್ಷ್ಮಣ್ ಚಿಂಚೋಳಿ ಅವರೇನು ನೀಡುವಂತಹ ಒಂದು ಮಾಹಿತಿ ತಮಗ ಅನುಕೂಲ ಒದಗಿಸಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಈಗ ಡಾಕ್ಟರ್ ಲಕ್ಷ್ಮಣ್ ಚಿಂಚೋಳಿ ಅವರು. ರೈತ ಬಾಂಧವರಿಗೆ ನಮಸ್ಕಾರ. ನಾನು ಇವತ್ತು ನಿಮಗೆ ಕಡಲೆಯಲ್ಲಿ ಅಧಿಕ ಇಳುವರಿಗಾಗಿ ಸುಧಾರಿತ ತಳಿಗಳ ಬಗ್ಗೆ ಮತ್ತು ನಮ್ಮ ವಲಯಕ್ಕೆ ಸೂಕ್ತವಾದ ತಳಿಗಳ ಬಗ್ಗೆ ಸ್ವಲ್ಪ ಗಮನಕ್ಕೆ ತರಬೇಕಂತ ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ರೈತರ ಉತ್ಪಾದನೆಯಲ್ಲಿ ಹೆಚ್ಚಿಸಲಿ ನಿಮ್ಮ ಭೂಮಿ ಮತ್ತು ವಲಯಕ್ಕೆ ಅನುಗುಣವಾಗಿ ಇರುವ ತಳಿಗಳನ್ನು ಆಯ್ಕೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ರೈತರು ತಳಿಯ ಆಯ್ಕೆಯಲ್ಲಿ ಬಹಳ ಒತ್ತು ಕೊಡಬೇಕು. ರೈತರು ಲಾಭದಾಯಕ ಕೃಷಿಗಾಗಿ ತಮ್ಮ ವಲಯ ಮತ್ತು ಭೂಮಿಗೆ ತಕ್ಕಂತೆ ತಳಿಗಳ ಆಯ್ಕೆ ಮಾಡಿಕೊಳ್ಳದಿದ್ದರೆ ನಿಮಗೆ ಇತರ ಸಾಮಗ್ರಿಗಳನ್ನು ನೀವು ಖರ್ಚು ಮಾಡಿದನ್ನು ವ್ಯರ್ಥವಾಗುತ್ತದೆ. ಅದಕ್ಕೆ ತಳಿಗಳು ಆಯ್ಕೆ ಮಾಡುವಾಗ ನಮ್ಮ ವಲಯಕ್ಕೆ ಮತ್ತೆ ನಮ್ಮ ಭೂಮಿಗೆ ಯಾವ ತಳಿ ಸೂಕ್ತವಾಗಿದೆಯೋ ಆ ತಳಿಯನ್ನು ನೀವು ಆಯ್ಕೆ ಮಾಡಿ ಅದನ್ನು ಬಿತ್ತನೆಗೆ ತೆಗೆದುಕೊಳ್ಳಬೇಕು. ಮೊಟ್ಟ ಮೊದಲಿಗೆ ನಮ್ಮ ದೇಶದಲ್ಲಿ ಈ ಕಡಲೆ ಇದು ಒಂದು ಪ್ರಮುಖವಾದ ಹಿಂಗಾರು ಬೆಳೆಕಾಳು ಆಗಿದೆ. ಮತ್ತೆ ಮೊಟ್ಟ ಮೊದಲಿಗೆ ನಿಮ್ಮ ತೊಗರಿ ಆದ್ಮೇಲೆ ನೀವು ಕಡಲೆ ಇದು ಒಂದು ಮುಖ್ಯ ಬೆಳೆ ಆಗಿರುತ್ತದೆ ನಮ್ಮ ಹತ್ರ. ಸೊ ಇದಕ್ಕಾಗಿ ನಾನು ಇವತ್ತು ನಿಮಗೆ ಹೇಳುವ ತಳಿಗಳ ಬಗ್ಗೆ ನೀವು ಸ್ವಲ್ಪ ಗಮನವಿಟ್ಟು ಕೇಳಿಕೊಳ್ಳಿರಿ. ಮೊಟ್ಟ ಮೊದಲಿಗೆ ನಾವು ಈಗ 20 ವರ್ಷದಿಂದ ಒಂದು JJ11 ಅನ್ನೋದು ತಳಿಯು ಬಳಸ್ತಾ ಇದೀವಿ. ಮತ್ತೆ ಆ ತಳಿಯು ನಮ್ಮ ವಲಯಕ್ಕೆ ಬಹಳ ಸೂಕ್ತವಾಗಿರುತ್ತದೆ. 30-60% ರೈತರು ಈ ತಳಿಯ ಲಾಭವನ್ನು ಪಡೆಯುತ್ತಾರೆ. ಈ ತಳಿಯ ವಿಶೇಷ ಗುಣಗಳೆಂದರೆ ಅಧಿಕ ಇಳುವರಿ, ಬಿತ್ತನೆ ವಲಯ ಹಿಂಗಾರು ಮತ್ತು September 15 ನೀವು October 15 ಈ ತಳಿಯ ಬಿತ್ತನೆಯನ್ನು ಮಾಡಬಹುದು. ಮತ್ತೆ ಈ ತಳಿಯ ಅವಧಿಯು 95-100 ದಿನಗಳು ಇರುತ್ತದೆ. ಮತ್ತೆ ಇದರ ಇಳುವರಿ ನೀವು 8-10 ಕ್ವಿಂಟಲ್ ವರೆಗೆ ನೀವು ತೆಗೆದುಕೊಳ್ಳಬಹುದು. ಈ ತಳಿಯು ನೀವು ನೀರಾವರಿ 1-2 ತಡಿ ನೀರನ್ನು ಕೊಟ್ಟರೆ ನಿಮಗೆ 12 ಕ್ವಿಂಟಲ್ ವರೆಗೂ ನೀವು ಈ ತಳಿಯ ಉತ್ಪಾದನೆಯನ್ನು ತೆಗೆದುಕೊಳ್ಳಬಹುದು. ಇದು JJ11 ತಳಿಯ ಗುಣಧರ್ಮಗಳು. ಮತ್ತು ಈ ತಳಿ ಬಿಟ್ರೆ ಈಗ ನಿಮ್ಮ ಹತ್ರ ಮೊದಲು ನೀವು 40 ವರ್ಷದಿಂದ ಬಳಸುತ್ತಿರುವ ತಳಿ ಅನಿಗಿರಿ ಅಂತಿತ್ತು, ಅನಿಗಿರಿ 1 ಅಂತ ನಿಮಗೆ ಗೊತ್ತಿರುತ್ತದೆ. ಈ ಅನಿಗಿರಿ ತಳಿಯು ನೆಟರೋಗಕ್ಕೆ ಬಹಳ ತುತ್ತಾಗಿದೆ. ನಿಮ್ಮ 40% ಗಿಡಗಳು ಅದು ನೆಟರೋಗ ಬಂದು ಸಾಯುತ್ತವೆ. ಬಟ್ ಈ ತಳಿಯಲ್ಲಿ ಬಹಳ ಒಳ್ಳೆಯ ವಿಶೇಷ ಗುಣಧರ್ಮಗಳು ಇರುತ್ತವೆ. ಸಾರಜನಕ ಆಗಿರಲಿ, ಸತ್ವ ಆಗಿರಲಿ, ಕಬ್ಬಿನಾಂಶ ಆಗಿರಲಿ, ಈ ತಳಿಯಲ್ಲಿ ಒಳ್ಳೆಯ ಗುಣಲಕ್ಷಣಗಳು ಇರುತ್ತವೆ. ಅದಕ್ಕಾಗಿ ನಾವು ಏನ್ ಮಾಡಿದ್ವಿ, ಈ ತಳಿಯನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ವಿ. ಇಂಪ್ರೂವ್ಮೆಂಟ್ ಅಂದ್ರೆ ಈ ತಳಿಯಲ್ಲಿ ನಟೆ ರೋಗ ನಿರೋಧಕ ಹೊಂದಿರುವ ತಾಕತ್ತನ್ನು ಈ ತಳಿಯಲ್ಲಿ ಹಾಕಿ ಮತ್ತೆ ನಾವು ಆ ತಳಿಯು ಹೋದ ವರ್ಷ ಬಿಡುಗಡೆ ಮಾಡಿದೀವಿ. ಈ ತಳಿಯ ಲಾಭವು ನಿಮ್ಗೆ ಮುಂದಿನ ವರ್ಷದಿಂದ ಪಡೆಯಬಹುದು. ಈ ವರ್ಷ ನಾವು ಬೀಜವನ್ನು ಉತ್ಪಾದನೆ ಮಾಡ್ತಾ ಇದೀವಿ. ಬೀಜವನ್ನು ಉತ್ಪಾದನೆ ಆದ್ಮೇಲೆ ಮುಂದಿನ ವರ್ಷ ಈ ತಳಿಯ ಲಾಭವನ್ನು ನೀವು ತೆಗೆದುಕೊಳ್ಳಬಹುದು. ಎಲ್ಲೆಲ್ಲಿ ನಟೆ ರೋಗ ನಿಮ್ ಹೋಗ್ತಾ ಇದೆ, ನಮ್ಮ ಗುಲ್ಬರ್ಗಾ ಡಿಸ್ಟಿಕ್ ಆಗ್ಲಿ ಎಲ್ಲೇ ಆಗ್ಲಿ, ನಟೆ ರೋಗ ಹೋಗ ವಲಯಕ್ಕೆ ಭೂಮಿಗೆ ಈ ತಳಿ ನೀವು ಹಾಕೊಂಡು ಇದರ ಲಾಭವನ್ನು ಪಡೆಯಬಹುದು. ಇದು ನಿಮ್ಮ ಸೂಪರ್ ಅನಿಗಿರಿ 1 ಅಂತ. ಮತ್ತೆ ಅದು ಬಿಟ್ರೆ ನಮ್ಮ ಹತ್ರ ಮತ್ತೆ ಒಂದು ನೀವು ಸುಲಗಾಯಿ ಅಂತ ಮಾರ್ತೀರಾ, ಕೆಲವು ರೈತರು ತಮ್ಮ ಭೂಮಿಯಲ್ಲಿ ಸುಲಗಾಯಿ ಸಲುವಾಗಿ ಸ್ವಲ್ಪ ಕಡಲೆವನ್ನು ಬೆಳೆಯುತ್ತಾರೆ. ಬಟ್ ಸುಲಗಾಯಿ ಸಲುವಾಗಿ ಇರುವ ಒಂದು ವಿಶೇಷ ತಳಿ ಅಂದ್ರೆ BZD-103 ಅಂತ. BZD-103 ಅನ್ನೋ ಈ ತಳಿಯನ್ನು ನೀವು ಸುಲಗಾಯಿಗಾಗಿ ಬಳಸಬಹುದು. ಈ ತಳಿಯ ಗುಣಧರ್ಮಗಳೆಂದರೆ ಇದು ದಪ್ಪ ಕಾಳವಿರುತ್ತದೆ, ದಪ್ಪ ಕಾಳ ಜೊತೆಗೆ ಮತ್ತೆ ನಿಮ್ಗೆ ಅಧಿಕ ಇಳುವರಿನೂ ಕೂಡ ಕೊಡುತ್ತದೆ. ಈ ತಳಿಯನ್ನು ಸುಲಗಾಯಿ ಸಲುವಾಗಿ ನೀವು ಮಾರ್ಕೆಟ್ ಅಲ್ಲಿ ಹಸಿ ಕಡಲೆವನ್ನು ಮಾರಾಟನ ಈ ತಳಿಯ ಲಾಭವನ್ನು ಪಡೆಯಬಹುದು. ಮತ್ತೆ ಈ ತಳಿ ನೀವು ಕಾಳುಗಳು ಸಹ ಮಾಡಬಹುದು, ಈ ತಳಿ ಸೇಮ್ ಇಳುವರಿ ನಿಮ್ಗೆ ಕೊಡುತ್ತದೆ. ಲೈಕ್ JJ-11 ಅಷ್ಟೇ ಈ ತಳಿಯು ಇಳುವರಿ ನಿಮಗೆ ಲಾಭದಾಯಕವಾಗಿ ಪಡೆಯಬಹುದು. ಮತ್ತೆ ಇದರ ಜೊತೆಗೆ ಈಗಾಗಲೇ ನೀವು ಗೊತ್ತಿರೋದಂತೆ ಲೇಬರ್ ನಿಮಗೆ ಬಹಳ ಶಾರ್ಟೇಜ್ ಆಗ್ತಾ ಇದೆ, ಲೇಬರ್ ಸಿಗೋದಿಲ್ಲ. ಸೊ ಮಷಿನ್ ಕಟಾವ್ ಅಂತ ತಳಿಗಳು ಈಗಾಗಲೇ ಬಿಡುಗಡೆ ಆಗಿದಾವೆ. 5-6 ವರ್ಷದಿಂದ ಮಷಿನ್ ಕಟಾವ್ ಸಲುವಾಗಿ ತಳಿಗಳು ಬರ್ತಾ ಇದಾವೆ. ನಮ್ಮ ಹತ್ರ GBM-2 ಅಂತ ಒಂದು ತಳಿ ಪರ್ಟಿಕ್ಯುಲರ್ಲಿ ಮಷಿನ್ ಕಟಾವ್ಗೆ ಯಂತ್ರೋಪಕರಣವಾಗಿ ಕಟಾವ್ ಮಾಡಬಹುದು. ಈ ತಳಿ ಸ್ವಲ್ಪ ಎತ್ತರವಿರುತ್ತದೆ ಮತ್ತೆ ಇದು ಮಷಿನ್ ಕಟಾವ್ಗೆ ಸೂಕ್ತವಾಗಿರುತ್ತದೆ. ಈ ತಳಿಯ ಗುಣಧರ್ಮಗಳೆಂದರೇನೆ, ಈ ತಳಿ ನೀವು September 15-15 ನಿಮ್ಮ ಭೂಮಿಯಲ್ಲಿ ತೇವಾಂಶ ಇದ್ರೆ ನೀವು September 15 ಸೋಯಿಂಗ್ ತಗೊಂಡು ನೀವು October 15 ಅದನ್ನು ಬಿತ್ತನೆ ಮಾಡಬಹುದು. ಬಟ್ ಈ ತಳಿಗೆ ಒಣ ಬೇಸಾಯ ಮಾಡುವಾಗ ಸ್ವಲ್ಪ 1 ಅಥವಾ 2 ನೀರು ನೀವು ಕೊಡಲೇಬೇಕಾಗುತ್ತದೆ. ಬಿಕಾಸ್ ಇದು ಈ ತಳಿ 100-115 ದಿನಗಳ ಕಾಲ ಈ ತಳಿಯನ್ನು ತಗೊಂತದೆ. ಬಟ್ ಲಾಸ್ಟ್ಗೆ ತಳಿ ಸ್ವಲ್ಪ ನೀರು ನಿಮ್ ಭೂಮಿಯಲ್ಲಿ ಕಮ್ಮಿ ಇದ್ರೆ 1-2 ತಳಿ ನೀರು ಕೂಡ ಅಷ್ಟು ನಿಮ್ ಹತ್ರ ನೀರಿದ್ರೆ ಈ ತಳಿಯ ಲಾಭವನ್ನು ನೀವು ಪಡೆಯಬಹುದು. ಈ ತಳಿ ನೀವು ಮಷಿನ್ ಕಟಾವ್ಗಾಗಿ ಬಿತ್ತನೆಯನ್ನು ಮಾಡಿಕೊಂಡು ಮಷಿನ್ ಕಟಾವ್ದಿಂದ ನೀವು ಕಟಾವ್ ಮಾಡಲು ಸೂಕ್ತವಾಗಿರುತ್ತದೆ. ಮತ್ತೆ ಇದರ ಜೊತೆಗೆ ಮತ್ತೊಂದು ತಳಿ ಹೇಳೋದಂದ್ರೆ, ಈಗ ನಿಮಗೆ ಗೊತ್ತಾದಂಗ ಇವೆಲ್ಲ ನಮ್ಮ ದೇಸಿ ತಳಿ ಅಂತೀವಿ ನಾವು. ಮತ್ತೆ ಈಗ ಒಂದು ಕಾಬೂಲಿ ತಳಿ, ಅದು ಬಿಳಿ ಕಾಳು. ಈ ದೇಸಿ ತಳಿ ಎಲ್ಲ ನಿಮ್ಗೆ ಗೊತ್ತಿದ್ದಂಗೆ ಬ್ರೌನ್ ಕಲರ್ ಇರುತ್ತೆ, ಇದು ಕಾಬೂಲಿ ಬಿಳಿ ಕಾಳು ಇರುತ್ತೆ. ಸೊ ಇದಕ್ಕೂ ನಾವು ಒಂದು ವೆರೈಟಿ ನಾವು ನ್ಯಾಷನಲ್ ಲೆವೆಲ್ ಅಲ್ಲಿ ಭಾರತದ ಎಲ್ಲಾ ಭಾಗಕ್ಕೆ ಸೂಕ್ತವಾದ ತಳಿ ಇದು. ಆಕ್ಚುಲಿ MNK-1 ಅಂತ ತಳಿ ಇದು. ಇದು ಆಕ್ಚುಲಿ ದಪ್ಪ ಕಾಳು ಇರುತ್ತದೆ, ಅತಿ ದಪ್ಪ ಕಾಳು. ಅತಿ ದಪ್ಪ ಕಾಳು ಅಂದ್ರೆ 100 ಬೀಜದ ನೀವು 50-60 ಗ್ರಾಂ ಇರುತ್ತದೆ. ಸೊ ಉಳಿದಿಂದೆಲ್ಲ ದೇಸಿ ತಳಿ 20-25 ಗ್ರಾಂ ಅಷ್ಟೇ ಇರುತ್ತೆ. ಸೊ ಇದು ಬಹಳ ದಪ್ಪ ಕಾಳು ಇರೋದ್ರಿಂದ ಇದಕ್ಕೆ ನಾವು ಡಾಲರ್ ಚನಾನು ಅಂತ ಕರೆಯುತ್ತೇವೆ. ಆಕ್ಚುಲಿ ಈ ತಳಿ ನಾರ್ತ್ ಸೈಡ್ ಅಲ್ಲಿ ಜಾಸ್ತಿ ಬೆಳೆಯುತ್ತಾರೆ. ಇದು ನೀವು ಇದನ್ನು ತಗೊಂಡು ನೀವು ಎಕ್ಸ್ಪೋರ್ಟ್ ಕೂಡ ಮಾಡಬಹುದು. ಈ ತಳಿ ಒಳ್ಳೆ ತಳಿ ನೀವು ಬೆಳೆಗಳೇ ಮಾಡಿದ್ರೆ ಈ ತಳಿಯು ನೀವು ಹೊರಗೆ ವಲಯಕ್ಕೂ ನೀವು ಕಳಿಸಬಹುದು. ಸೊ ಈ ತಳಿಯ ಲಾಭ ಕೂಡ ನೀವು ಪಡೆಯಬಹುದು. ಈ ತಳಿ ಸೇಮ್ 100-110 ದಿನಗಳಲ್ಲಿ ಬರುತ್ತದೆ ಕಟಾವ್ಗೆ. ಮತ್ತೆ ಇದು ನೀರಾವರಿ ಮತ್ತೆ ಒಣ ಬೇಸಾಯಕ್ಕೆ ಸೂಕ್ತವಾಗಿರುತ್ತದೆ. ಯಾವುದೇ ತಳಿ ಕಡಲೆಯಲ್ಲಿ ನೀವು ನೀರಾವರಿ ಅಥವಾ ಒಣ ಬೇಸಾಯಕ್ಕೆ ಸೂಕ್ತ ಇರುತ್ತೆ. ನಿಮಗೆ ಕಡಲೆಯಲ್ಲಿ ಬೆಳೆಯುವಾಗ ನಾವು ನಮ್ಮ ಗಮನಕ್ಕೆ ಇಟ್ಟುಕೊಳ್ಳುವುದೇನೆಂದರೆ ಯಾವ ಟೈಮಲ್ಲಿ ನಾವು ನೀರಾವರಿ ಕೊಡಬೇಕಂತ. ಹೂವು ಬಿಡುವ ಟೈಮಲ್ಲಿ ನೀವು ಈ ಕಡಲೆಗೆ ನೀರನ್ನು ಕೊಡಬಾರದು. ಅದಕ್ಕಾಗಿ ಯಾವಾಗ ನೀರು ನೀವು ಕೊಡ್ತೀರಾ ಅದು ಬಹಳ ಇಂಪಾರ್ಟೆಂಟ್. ಸೊ ಈ ಎಲ್ಲಾ ನೀವು ತಳಿಗಳ ಬಗ್ಗೆ ತಿಳ್ಕೊಂಡಿರ. ಮತ್ತೆ ಜಾಸ್ತಿ ನಿಮಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಾದ್ರೆ ಅಥವಾ ಮತ್ತೆ ಜಾಸ್ತಿ ತಿಳ್ಕೊಳ್ಬೇಕಾದ್ರೆ ನೀವು ವಲಯ ಕೃಷಿ ಸಂಶೋಧನಾ ಕೇಂದ್ರವನ್ನು ಭೇಟಿ ಮಾಡಬಹುದು. ನಮಸ್ಕಾರಗಳು. ಡಾಕ್ಟರ್ ಚಿಂಚೋಳಿ ಅವರು ಹೇಳಿದ್ದನ್ನ ತಾವು ಇಲ್ಲಿ ತನಕ ಕೇಳಿದ್ರಲ್ಲ, ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರ ಅವರನ್ನ ತಾವು ಸಂಪರ್ಕ ಮಾಡಬಹುದು. ಅವರ ಮೊಬೈಲ್ ನಂಬರ್ 8006-44-2224. ಇನ್ನ ತೋಟಗಾರಿಕಾ ಬೆಳೆಯಾದಂತಹ ಮೆಣಸಿನಕಾಯಿ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಾವು ಮಾಡಿಕೊಳ್ಳೋಣ. ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ತಜ್ಞರಾಗಿರುವಂತಹ ಡಾಕ್ಟರ್ ಪ್ರಶಾಂತ್ ಅವರು ತಮ್ಮ ವಿಚಾರಗಳನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ಮೆಣಸಿನಕಾಯಿ ಒಳಗ ಮುಟುರು ರೋಗ ಅಂತ ಹೇಳಿ ಏನು ಬರ್ತದ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ, ಮತ್ತ ಮುಟುರು ರೋಗ ಬಂತು ಅಂತಂದ್ರ ಯಾವ ರೀತಿ ಗಿಡ ಕಾಣಿಸ್ತದ, ಅದರ ಲಕ್ಷಣ ಏನದಾವ, ಅದು ಯಾಕೆ ಬರ್ತದ, ಹೆಂಗ್ ಬರ್ತದ, ಅದನ್ನ ನಾವು ನಿರ್ವಹಣೆ ಮಾಡೋದ್ರ ಕಡೆ ನಾವು ಲಕ್ಷ್ಯ ಕೊಡಬೇಕಾಗ್ತದ. ಇಲ್ಲಂತಂದ್ರ ಬೆಳೆ ಬೆಳೆಯುವುದು ಅಥವಾ ಇಳುವರಿ ಬರುವುದು ಬಹಳ ದುಸ್ತರ ಆಗ್ತದ. ಆದ್ರಿಂದ ಈ ಒಂದು ರೋಗದ ಕಡೆ ನಾವು ಬಹಳಷ್ಟು ಲಕ್ಷ್ಯ ವಹಿಸಬೇಕಾಗ್ತದೆ. ಡಾಕ್ಟರ್ ಪ್ರಶಾಂತ್ ಅವರು ಹೇಳುವುದನ್ನ ನಾವೀಗ ಕೇಳೋಣ. ಸೊ ಎಲ್ಲಾ ರೈತರಿಗೂ ನಮಸ್ಕಾರ. ಇವತ್ತಿನ ಸಂದೇಶ ಅಂದ್ರೆ ಮೆಣಸಿನಲ್ಲಿ ಬರುವಂತ ಮುಟ್ಟು ರೋಗ ಹೇಗೆ ನಾವು ನಿವಾರಣೆ ಮಾಡಬಹುದು, ಅದರ ರೋಗ ಲಕ್ಷಣಗಳೇನು, ಅದರ ಬಗ್ಗೆ ನಾನು ಈ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ಮೆಣಸಿನಕಾಯಿ ಬೆಳೆಗೆ ಏನಂತೆ ನಾವು ಮುಟ್ಟು ರೋಗ ಹೇಳ್ತೇವಲ್ಲ, ಇದು ವಿವಿಧ ಬಗೆಯ ನುಂಜಾಣಗಳಿಂದ ಬರ್ತದೆ. ಅವುಗಳಲ್ಲಿ ಪ್ರಮುಖವಾಗಿರೋದು ಏನಂದ್ರೆ ನಾವು ತಂಬಾಕು ಮೊಸಾಯಿಕ್ ನಂಜಾಣು ಅಂತೀವಿ, ಅಥವಾ ಕುಂಬಾಳು ಮೊಸಾಯಿಕ್ ನಂಜಾಣು, ಜೊತೆಗೆ ನಮ್ಮ ರಸ ಹೀರ ಕೀಟಗಳಾದ ಥ್ರಿಪ್ಸ್, ಜಿಗಿಹುಳು, ಅಥವಾ ನುಸಿ ಮತ್ತು ಹೇನ್ಗಳಿಂದ ಹರಡುತ್ತದೆ. ಇದು ಏನಾಗ್ತದೆ ರೋಗ ಬಂದಾಗಿ ಅಂತಂದ್ರೆ ಗಿಡಗಳು ಗಿಡ್ಡವಾಗಿ ಬೆಳೀತವೆ, ಮತ್ತೆ ಎಲೆಗಳು ಚಿಕ್ಕದಾಗಿ ಹಳದಿಯಾಗಿ ಮುಟ್ರುಗೊಂಡು ಬೆಳವಣಿಗೆ ಏನಾಗ್ತದ ಅಲ್ಲೇ ನಿಲ್ತದೆ. ಸೊ ಹೊಸದಾಗಿ ಚಿಗುರುತ್ತಿರುವ ಎಲೆಗಳು ಹಸಿರು ಮಿಶ್ರಿತ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಮತ್ತೆ ಈ ನಂಜಾಣು ನುಸಿ ಮತ್ತು ಸಸ್ಯ ಹೇನು ಮತ್ತು ರಸ ಇರೋ ಕೀಟಗಳಿಂದ ಗಿಡದಿಂದ ಗಿಡಕ್ಕೆ ಹರಡೋದ್ರಿಂದ ಈ ನಾವು ರೋಗ ನಿಯಂತ್ರಣ ಅಥವಾ ನಾವು ಏನು ಕಡಿಮೆ ಮಾಡಬೇಕು ಅಂತಂದ್ರೆ ಈ ಹುಳಗಳನ್ನ ಕಮ್ಮಿ ಮಾಡಬೇಕು. ಸೊ ಅದಕ್ಕೆ ಮಾಡ್ಲಿಕ್ಕೆ ಏನೇನಪ್ಪ ನಿರ್ವಹಣೆ ಕ್ರಮಗಳು ಅಂತಂದ್ರೆ ಪ್ರತಿ ಕೆಜಿ ಮೆಣಸಿನ ಬೀಜಗಳನ್ನು ನಾವೇನು ಮಾಡಬೇಕು, ಮೊದಲನೇದಾಗಿ ಬೀಜೋಪಚಾರವನ್ನು ಮಾಡಬೇಕು. ಯಾವ್ದರಿಂದ ಅಂದ್ರೆ 5 ಗ್ರಾಂ ಮಿಡಕೋಪಿಡು 1 ಕೆಜಿ ಮೆಣಸಿನ ಬೀಜಗಳಿಗೆ ನಾವು ಉಪಚರಿಸಿ ಬಿತ್ತನೆ ಮಾಡಬೇಕು. ಆಮೇಲೆ ಏನ್ ಮಾಡಬೇಕು ಅಂದ್ರೆ ಸಸಿಗಳನ್ನ ತಯಾರು ಮಾಡಬೇಕಂತಂದ್ರೆ ಈ 40-50 ಮೆಶ್ ನ ಸೈಜ್ ನೈಲಾನ್ ಪರದೆಯಲ್ಲಿ ನಾವು ಸಸಿಗಳನ್ನ ತಯಾರು ಮಾಡ್ಕೋಬೇಕು. ಆಮೇಲೆ ನಾಟಿಯ 15-20 ದಿನ ಮೊದಲ ಹೊಲದ ಸುತ್ತ 4-5 ಸಾಲು ತಡೆ ಬೆಳೆಯಾಗಿ ಈ ಜೋಳ ಮೆಕ್ಕೆಜೋಳ ಇವು 4-5 ಸಾಲು ನಾವು ಏನು ಹೊಲ ಸುತ್ತ ಹಾಕೋಬೇಕು. ಯಾಕೆ ಅಂತಂದ್ರೆ ಹುಳ ಈ ರೋಗನ ಬೇರೆ ತೋಟಕ್ಕೆ ಹರಡಲಾರ್ದಂಗೆ ಅದು ತಡೆ ಬೆಳೆಯಾಗಿ ನಾವು ಯೂಸ್ ಮಾಡಬೇಕು. ಆಮೇಲೆ ಪ್ರತಿ ಎಕರೆಗೆ 8-10 ಹಳದಿ ಅಂಟು ಬರೆಗಳನ್ನು ನಾವು ಹಾಕೋಬೇಕು. ಅದು ಹಾಕೊಳ್ಳೋದ್ರಿಂದ ಈ ಹುಳಗಳು ಬರೋ ಏನು ನಾವು ರಸ ಇರ ಕೀಟಗಳು ಅಂತೀವಿ ಅವೆಲ್ಲ ಅದಕ್ಕೆ ಅಂಟ್ಕೊಂಡು ಸತ್ತೋಗ್ತವೆ. ಮತ್ತೇನ್ ಮಾಡ್ಬೇಕಂದ್ರೆ ತಿಂಗಳಿಗೊಮ್ಮೆ ಪ್ರತಿ ಲೀಟರ್ ನೀರಿಗೆ ನಾವು 1.5 ಗ್ರಾಂ ಲಘು ಪೋಷಕಾಂಶ ಮಿಶ್ರಣ ಬೆರೆಸಿ ಸಿಂಪಡಿಸಬೇಕು. ಹಾಗೆ ಈ ಹೇನು ಬೇನುಗಳ ನಿರ್ವಹಣೆಗೆ ಏನ್ ಮಾಡ್ಬೇಕು ಅಂದ್ರೆ ಈ 1.7 ಮಿಲಿ 1 ಲೀಟರ್ ನೀರಿಗೆ ಡೈಮಿಥೈಟ್ ಅಂತ ಬರುತ್ತೆ, ಡೈಮಿಥೈಟ್ 30 EC ಅಥವಾ 1.25 ಗ್ರಾಂ ಡೈಫೆಂಥ್ಯೂರನ್ 50 WP ಅಥವಾ 0.3 ಗ್ರಾಂ ಥೈಮೆಥಾಕ್ಸಾಮ್ ಸಿಂಪರಣೆ ಮಾಡಬೇಕು. ಅದಲ್ಲದೇನೆ ನಾವು ನುಸಿ ಬಾಧೆ ಕಂಡುಕೊಂಡಾಗ ಏನ್ ಮಾಡಬೇಕು, 2.5 ಮಿಲಿ ಡೈಕೋಫಾಲ್ ಅಥವಾ 1.5 ಮಿಲಿ ಫೆನಾಜಾಕ್ವಿನ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೊ ಅದೆಲ್ಲ ಮಾಡೋದ್ರಿಂದ ನಾವು ಈ ಮುಟ್ರು ರೋಗವನ್ನು ನಾವು ಈಸಿಯಾಗಿ ಹತೋಟಿ ಮಾಡಬಹುದು. ತೋಟಗಾರಿಕಾ ಬೆಳೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಾವು ಡಾಕ್ಟರ್ ಪ್ರಶಾಂತ್ ಅವರನ್ನ ಸಂಪರ್ಕ ಮಾಡಬಹುದು. ಅವರ ಮೊಬೈಲ್ ನಂಬರ್ 9036798060 ಈ ನಂಬರ್ ನ ಸಂಪರ್ಕ ಮಾಡಬಹುದು. ಲಿಂಗಸೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದೊಳಗ ಗೃಹ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ವಾಣಿಶ್ರೀ ಅವರು ತಮ್ಮ ವಿಚಾರಗಳ ಜೊತೆಗೆ ಈಗ ನಮ್ಮ ಜೊತೆಗಿದ್ದಾರೆ. ಕುಸುಬೆ ಎಣ್ಣೆಯ ಮಹತ್ವದ ಬಗ್ಗೆ ಅವರು ತಮಗ ವಿಸ್ತಾರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ನಾವು ಕುಸುಬೆಯನ್ನ ಬೆಳಿಬೇಕು, ಯಾವ ರೀತಿ ನಾವು ಅದನ್ನ ಬೆಳಿಬಹುದು, ಮತ್ತೆ ಕುಸುಬೆ ಎಣ್ಣೆ ಮಹತ್ವ ಏನದ ಇವತ್ತಿನ ದಿವಸ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿಯನ್ನ ಅವರು ನೀಡ್ತಾ ಇದ್ದಾರೆ. ಇದು ತಾವು ಕೇಳಲೇಬೇಕಾದಂತದ್ದು. ಯಾಕಪ್ಪ ಅಂತಂದ್ರೆ ಇದು ನೇರವಾಗಿ ಈ ಎಣ್ಣೆ ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮಗಳನ್ನ ಬೀರ್ತಾ ಇದೆ. ಎಣ್ಣೆ ಯಾವುದನ್ನ ಬಳಸಿದ್ರ ನಮ್ಮ ಆರೋಗ್ಯ ಚಲೋ ಇರ್ತದ ಮತ್ತ ಸುಧಾರಣೆ ಆಗ್ತದ ಆರೋಗ್ಯದೊಳಗ ಅನ್ನುವಂತಹ ವಿಚಾರಗಳನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಅದು ಇಂದಿನ ಒಂದು ಪರಿಸ್ಥಿತಿ ಒಳಗ ಎಣ್ಣೆ ಬಳಕೆ ಬಹಳ ಮಹತ್ವದ್ದು, ಅದರ ಕುರಿತಾಗಿ ನಾವು ಸಾಕಷ್ಟು ಎಚ್ಚರಿಕೆಯನ್ನ ತಗೊಳ್ಬೇಕಾಗ್ಯದ ಅನ್ನುವಂತಹ ವಿಚಾರವನ್ನ ಗಮನದೊಳಗಿಟ್ಟುಕೊಂಡು ಡಾಕ್ಟರ್ ವಾಣಿಶ್ರೀ ಅವರು ಹೇಳೋದನ್ನ ತಾವು ಕೇಳಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿನ ಕುಸುಬೆ ಬೆಳೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಕುಸುಬೆ ಒಂದು ಎಣ್ಣೆ ಕಾಳು ಬೆಳೆಯಾಗಿದ್ದು ಕಪ್ಪು ಮಣ್ಣಿನಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಮಳೆಯಾಶ್ರಿತವಾಗಿ ನಾವು ಬೆಳೀತಾ ಇರ್ತೇವೆ. ಈ ಕುಸುಬೆಯನ್ನು ಸಾಮಾನ್ಯವಾಗಿ ನಾವು ಇಡೀ ಹೊಲಕ್ಕೆ ಹಾಕೋದಿಲ್ಲ. ಯಾವ್ದಾದ್ರೂ ಬೆಳೆಗಳ ಜೊತೆ ಅಂತರ್ ಬೆಳೆಯಾಗಿ ಬೆಳೆಯೋದು ಅಥವಾ ಬಾರ್ಡರ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಮದುವಿನಲ್ಲಿ ನಾವು ಹಾಕೊಂಡಿರ್ತೀವಿ ಒಂದು 4-5 ಸಾಲುಗಳು, ಕಡಲೆ ಜೊತೆ ಇರ್ಬೋದು, ಜೋಳದ ಜೊತೆ ಇರ್ಬೋದು, ಈ ತರ ಅಂತರ್ ಬೆಳೆಯಾಗಿ ಬೆಳ್ಕೊಳ್ತಾ ಇರ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಈ ಕುಸುಬೆ ಬೆಳೆಯನ್ನ ಬೆಳೆಯೋದಕ್ಕೆ ಯಾರು ಅಷ್ಟೊಂದು ಮುಂದೆ ಬರ್ತಾ ಇಲ್ಲ. ಇದು ಒಂದು ವಿಷಾದಕರ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಷ್ಟು ಒಳ್ಳೆ ಬೀಜವಾಗಿರ್ತಕ್ಕಂಥ ಈ ಕುಸುಬೆಯನ್ನ ನಾವು ಬಳಕೆಯನ್ನ ಕಡಿಮೆ ಮಾಡ್ತಾ ಇದೀವಿ. ಆದ್ರೆ ಈ ಯಾವ ಕಾರಣದಿಂದ ಈ ರೀತಿ ನಾವು ನಿರ್ಲಕ್ಷ್ಯ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸಾಕಷ್ಟು ರೈತರು ಎಲ್ಲ ವಾಣಿಜ್ಯ ಬೆಳೆಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಯಾವುದ್ರಿಂದ ನಮಗೆ ಅತಿ ಹೆಚ್ಚು ಲಾಭ ಬರುತ್ತೆ, ಆರ್ಥಿಕವಾಗಿ ನಾವು ಯಾವುದ್ರಿಂದ ಮುಂದೆ ಬರಬಹುದು, ಆ ನಿಟ್ಟಿನಲ್ಲಿ ವಿಚಾರ ಮಾಡ್ತಾ ಇರೋದ್ರಿಂದ ಈ ಬೆಳೆಯನ್ನ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಆದ್ರೆ ನಾವಿಲ್ಲಿ ಒಂದು ತಿಳ್ಕೊಬೇಕಾಗಿರೋದ್ ಏನಂದ್ರೆ, ಈ ಕುಸುಬೆಯನ್ನ ನಾವು ಬೆಳೆದೇ ಹೋದ್ರೆ ಅದರಲ್ಲಿ ಸಿಗ್ತಕ್ಕಂಥ ಉತ್ತಮವಾದ ಎಣ್ಣೆ ಇರ್ಬೋದು, ಅದರಿಂದ ಮಾಡ್ತಕ್ಕಂಥ ಮೌಲ್ಯವರ್ಧಿತ ಪದಾರ್ಥಗಳಿರ್ಬೋದು ನಮಗೆ ಬಳಕೆಗೆ ಲಭ್ಯ ಆಗೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಕುಸುಬೆ ಎಣ್ಣೆ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೇಳ್ತೀವಿ ನಾವು. ಆದ್ರೆ ಕುಸುಬೆ ಕೊಯ್ಲು ಮಾಡೋದು ಕಷ್ಟ ಅಂತ ಹೇಳಿ ರೈತರು ಅದನ್ನ ಬೆಳೆಯೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅದರಲ್ಲಿ ಮುಳ್ಳುಗಳಿರೋದ್ರಿಂದ ಬೆಳಗಿನ ಜಾವವೇ ಎದ್ದು ಕೊಯ್ಲು ಮಾಡಬೇಕಾಗತ್ತೆ. ಅದಕ್ಕೂ ಕೂಡ ನಾವಿವಾಗ ಸುರಕ್ಷಾ ಕೈಗವಸುಗಳು ಈ ತರ ಒಂದು ಸುರಕ್ಷಾ ಸಾಧನಗಳನ್ನು ಬಳಸಿಕೊಂಡು ಕೊಯ್ಲನ್ನ ಮಾಡಬಹುದು. ಆದ್ರೆ ಅದರಲ್ಲಿ ನಮಗೆ ಕುಸುಬೆ ಎಣ್ಣೆಯಲ್ಲಿ ಯಾವ ರೀತಿ ಆರೋಗ್ಯಕರವಾದ ಅಂಶಗಳಿವೆ ಅಂತ ನಾವು ನೋಡಿದಾಗ, ಕುಸುಬೆ ಎಣ್ಣೆಯಲ್ಲಿ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ ನಾವು. ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳಿದ್ರೆ ನಮಗೆ ದೇಹಕ್ಕೆ ಅತ್ಯಂತ ಅವಶ್ಯಕವಾಗಿರತಕ್ಕಂತ ಫ್ಯಾಟಿ ಆಮ್ಲಗಳು. ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಕೆಲವು ಅವಶ್ಯಕ ಅಮೈನೋ ಆಮ್ಲಗಳು, ಫ್ಯಾಟಿ ಆಮ್ಲಗಳು ಕೆಲವು ಉತ್ಪತ್ತಿ ಆಗೋದಿಲ್ಲ. ಈ ಉತ್ಪತ್ತಿ ಆಗದೇ ಇರತಕ್ಕಂಥವಕ್ಕೆ ನಾವು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಇವನ್ನ ನಾವು ಆಹಾರ ರೂಪದಲ್ಲಿ ತಗೊಳ್ಳೇಬೇಕಾಗತ್ತೆ. ಇಲ್ಲದೆ ಹೋದ್ರೆ ಅವುಗಳ ಪೋಷಕಾಂಶಗಳ ಕೊರತೆಯಿಂದ ನಮಗೆ ಸಾಕಷ್ಟು ರೋಗ ಲಕ್ಷಣಗಳು ಕಂಡು ಬರ್ತವೆ. ಆ ತರ ಇರತಕ್ಕಂತಹ ಒಂದು ಎಸೆನ್ಷಿಯಲ್ ನಮ್ಮ ಫ್ಯಾಟಿ ಆಸಿಡ್ಗಳು ಯಾವುದು ಅಂತ ಹೇಳಿದ್ರೆ ಲಿನೋಲಿಕ್ ಆಸಿಡ್, ಓಲಿಕ್ ಆಸಿಡ್ ಈ ತರದ ಒಂದು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಈ ನಮ್ಮ ಕುಸುಬೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ನಮ್ಮ ಶೇಂಗಾ ಬೀಜ ಇರಬಹುದು, ಸೂರ್ಯಕಾಂತಿ ಎಣ್ಣೆ ಇರಬಹುದು, ಆಲಿವ್ ಆಯಿಲ್ಗಿಂತ ಹೆಚ್ಚು ಈ ಕುಸುಬೆ ಎಣ್ಣೆಯಲ್ಲಿ ನಮಗೆ ಕೆಲವೊಂದು ಸಮಯ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕುಸುಬೆ ನಮಗೆ ನೈಸರ್ಗಿಕವಾಗಿ ನಾವು ನಮ್ಮ ಬೆಳೆಗಳ ಜೊತೆಗೆ ಬೆಳೆದುಕೊಂಡು ನಾವು ಅದನ್ನ ಬಳಸ್ಕೋಬಹುದಾಗಿದೆ. ಇಂತಹ ಒಂದು ಉತ್ತಮವಾದ ಬೆಳೆಯನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ. ಇದರ ಎಣ್ಣೆಯ ಸೇವನೆಯಿಂದ ನಮಗೆ ಯಾವ ರೀತಿ ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮ ದೇಹಕ್ಕೆ ಯಾವ ರೀತಿ ಬೇರೆ ಎಣ್ಣೆಗಳಿಗಿಂತ ಇದು ಉತ್ತಮ ಅಂತ ನೋಡಿದಾಗ ಈ ಕುಸುಬೆಯಲ್ಲಿ ಅತಿ ಹೆಚ್ಚು ಅಸಂತೃಪ್ತ ಕೊಬ್ಬಿನ ಅಂಶ ಇದೆ. ಅಂದ್ರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಈ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ನಮ್ಮ ಈ ಪಾಮ್ ಆಯಿಲ್ ಅಂತ ಹೇಳ್ತೀವಲ್ಲ ಇದರಲ್ಲಿ ಅತಿ ಹೆಚ್ಚಿರುತ್ತೆ. ಆದ್ರೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ನಮ್ಮ ದೇಹಕ್ಕೆ ಉತ್ತಮವಾದಂತಹ ಕೊಬ್ಬು, ಅಂತಹ ಕೊಬ್ಬು ನಮ್ಮ ಕುಸುಬೆ ಎಣ್ಣೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಇದರಿಂದ ನಮ್ಮ ರಕ್ತ ಹೆಪ್ಪುಗಟ್ಟೋದು ಇರಬಹುದು ಅಥವಾ ರಕ್ತನಾಳಗಳು ಸಂಚಾರ ಮಾಡೋದಕ್ಕೆ ಅಡ್ಡಿ ಮಾಡತಕ್ಕಂತಹ ಈ ಸಂತೃಪ್ತ ಕೊಬ್ಬು ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಅತ್ಯಂತ ಉತ್ತಮ. ಈ ಅತಿ ಹೆಚ್ಚು ಸಂತೃಪ್ತ ಕೊಬ್ಬು ಅಂದ್ರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಗಳನ್ನ ಬಳಸಿದಾಗ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ರಕ್ತನಾಳಗಳಲ್ಲಿ ಮತ್ತು ರಕ್ತದಲ್ಲಿ ಹೆಚ್ಚಿನ ಕೊಬ್ಬಿನಾಂಶ ಶೇಖರಣೆ ಆಗೋದ್ರಿಂದ ರಕ್ತ ಬಹಳ ಫೋರ್ಸ್ ಆಗಿ ಹರಿಬೇಕಾಗತ್ತೆ. ಅದರಿಂದ ನಮಗೆ ರಕ್ತದ ಒತ್ತಡ ಇರಬಹುದು ಅಥವಾ ಹೃದಯದ ತೊಂದರೆಗಳಿರಬಹುದು, ಈ ರೀತಿ ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೇವೆ. ಇದನ್ನ ಕಡಿಮೆ ಮಾಡೋದಕ್ಕೆ ನಾವು ಈ ಉತ್ತಮವಾಗಿರತಕ್ಕಂತ ಕುಸುಬೆ ಎಣ್ಣೆನ ಬಳಕೆ ಬಹಳ ಒಳ್ಳೆಯದು. ನಂತರ ಮಧುಮೇಹಿಗಳಿಗೆ ಅಂದ್ರೆ ಈ ಸಕ್ಕರೆ ಕಾಯಿಲೆ ಇರತಕ್ಕಂತವ್ರಿಗೂ ಕೂಡ ಕುಸುಬೆ ಎಣ್ಣೆ ಬಹಳ ಒಳ್ಳೆಯ ಆಹಾರ. ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಕೂಡ ಇದು ಸಹಕಾರಿಯಾಗಿದೆ. ನಂತರ ಉತ್ತಮ ಪ್ರಮಾಣದ ಓಲಿಕ್ ಆಸಿಡ್ ಇರುವುದರಿಂದ ಇದರಲ್ಲಿ ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯ ಅಂದ್ರೆ ವಿಟಮಿನ್ ಇ ನಮಗೆ ಚರ್ಮ ಮತ್ತು ಕೂದಲಿನ ರಕ್ಷಣೆಗೆ ಅವಶ್ಯಕ ಅಂತ ತಮಗೆಲ್ಲರಿಗೂ ಗೊತ್ತು. ಆ ಒಂದು ವಿಟಮಿನ್ ಇ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಇದನ್ನ ಯಾವ ರೀತಿ ಬಳಕೆ ಮಾಡಬೇಕು, ಕುಸುಬೆಯನ್ನ ನಮಗೆ ಗೊತ್ತಿರೋ ತರ ಅಂದ್ರೆ ಚಟ್ನಿ ಪುಡಿ ಮಾಡ್ತಾ ಇರ್ತಾರೆ, ಅದು ಸ್ವಲ್ಪ ರಫ್ ಆಗತ್ತೆ ತರಿ ತರಿಯಾಗಿ. ಸೊ ಅದನ್ನ ಎಣ್ಣೆ ಬಳಸಬಹುದು. ಇದ್ ಬಿಟ್ರೆ ನಾವ್ ಇನ್ ಯಾವ ರೀತಿ ಬಳಸ್ಕೋಬಹುದು ಅಂತಂದ್ರೆ ಕುಸುಬೆ ಕಾಳನ್ನ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಬಿ ನಾವು ಅದನ್ನ ಹಾಲು ತೆಗಿತೀವಿ. ಕುಸುಬೆ ಹಾಲು ತೆಗೆದು ನಾವು ರೆಗ್ಯುಲರ್ ಆಗಿ ಏನ್ ಅನ್ನ ತಯಾರು ಮಾಡ್ಕೊಳ್ತೀವಲ್ಲ ಆ ಅನ್ನದಲ್ಲಿ ಈ ಹಾಲನ್ನ ಹಾಕಿ ಕುದಿಸಿ ಅದಕ್ಕೆ ಸಕ್ಕರೆ ಅಥವಾ ಉಪ್ಪನ್ನು ಹಾಕಿ ಪಾಯಸ ಅಂತ ಹೇಳ್ತೀವಿ. ಈ ರೀತಿ ಕೂಡ ನಮ್ಮ ಮಾಡಿ ಸೇವನೆ ಮಾಡಬಹುದು. ಇದಕ್ಕೆ ಕುಸುಬೆ ನಂತರ ಕುಸುಬೆ ಹಾಲನ್ನು ಬಳಸಿ ಅನೇಕ ಆಹಾರಗಳನ್ನು ಕೂಡ ತಯಾರು ಮಾಡ್ತಾರೆ. ಅಕ್ಕಿ ಜೊತೆ ಪಾಯಸ ಇರಬಹುದು ಅಥವಾ ಈಗ ಮಿಲೆಟ್ಸ್ ಅಂತ ಹೇಳ್ತೀವಲ್ಲ ಕಿರುಧಾನ್ಯಗಳಲ್ಲಿ ಪಾಯಸಗಳನ್ನು ಮಾಡುವಾಗ ಕೂಡ ಈ ಒಂದು ಕುಸುಬೆ ಹಾಲನ್ನು ಹಾಕಿ ಕಾಯಿಸಿಕೊಂಡು ಕುದಿಸಿ ನಂತರ ಅದಕ್ಕೆ ಸಕ್ಕರೆ ಅಥವಾ ಉಪ್ಪನ್ನು ಹಾಕಿ ನಾವು ಬಳಕೆ ಮಾಡ್ಕೋಬಹುದು. ನಂತರ ಇದನ್ನ ಕುಸುಬೆ ಹೂವಿನಿಂದ ಕೂಡ ಕೆಲವೊಂದು ಆಂಟಿ ಆಕ್ಸಿಡೆಂಟ್ ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಚಹಾ ತರ ಕೂಡ ಇದನ್ನ ಬಳಕೆ ಮಾಡ್ತಾರೆ. ಅದು ಸಕ್ಕರೆ ಕಾಯಿಲೆ ಇರತಕ್ಕಂತವರಿಗೆ ಕಡಿಮೆ ಮಾಡೋದಕ್ಕೆ ಅನುಕೂಲ ಅಂತ ಹೇಳಿ ಆಯುರ್ವೇದದಲ್ಲಿ ಇದನ್ನ ಬಳಕೆ ಮಾಡಲಾಗ್ತಾ ಇದೆ. ನಂತರ ನೈಸರ್ಗಿಕವಾಗಿ ಇದರ ಬಣ್ಣ ತುಂಬಾ ಚೆನ್ನಾಗಿರುತ್ತೆ, ತಾವೆಲ್ಲರೂ ನೋಡಿರ್ತೀರಾ ಕೇಸರಿ ಬಣ್ಣ. ಇದನ್ನ ನೈಸರ್ಗಿಕ ಬಣ್ಣ ಕೂಡ ತಯಾರೋದಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಈ ರೀತಿ ನಾವು ಕುಸುಬೆಯನ್ನ ಅನೇಕ ರೀತಿಯಲ್ಲಿ ಬಳಕೆ ಕೂಡ ಮಾಡ್ಕೋಬಹುದು. ಆದ್ರಿಂದ ತಾವೆಲ್ಲರೂ ರೈತರು ಇದನ್ನ ಕಡ್ಡಾಯವಾಗಿ ಅಂತ ಹೇಳಿದ್ರೆ ತಾವು ಬೆಳೆದ್ರೆ ಮಾತ್ರ ನಾವು ಅದನ್ನ ಸೇವನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಡಲೆ ಇವಾಗ ಬಿತ್ತನೆಯ ಸಮಯ, ಕಡಲೆಯ ಜೊತೆಯಲ್ಲಿ ತಾವೆಲ್ಲರೂ ಒಂದು 4 ಸಾಲುಗಳಾದ್ರೂ ಬದುವಿನಲ್ಲಿ ಹಾಕೊಂಡ್ರೆ ತಮ್ಮ ಎಣ್ಣೆಯನ್ನ ತಾವು ತೆಗೆಸಿಕೊಳ್ಳಬಹುದು. ಕನಿಷ್ಠ ಮನೆಯಲ್ಲಿ ಒಂದು ವಾರ ನೀವು ಶೇಂಗಾ ಎಣ್ಣೆಯನ್ನು ಬಳಸಿದ್ರೆ ಇನ್ನೊಂದು ವಾರ ಕುಸುಬೆ ಎಣ್ಣೆಯನ್ನು ಬಳಸಬಹುದು. ಒಂದೇ ತರಹದ ಎಣ್ಣೆಯನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂತ ಎಲ್ಲಾ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಗಳು ಸಿಗೋದಿಲ್ಲ, ಕೆಲವೊಂದ್ರಲ್ಲಿ ಇರುತ್ತೆ ಕೆಲವೊಂದ್ರಲ್ಲಿ ಇರೋದಿಲ್ಲ. ಈ ರೀತಿ ಎಲ್ಲಾ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಗಳು ಒಂದೇ ಆಹಾರದಲ್ಲಿ ಲಭ್ಯ ಇರದೇ ಇರೋ ಕಾರಣ ಅನೇಕ ಬೇರೆ ಬೇರೆ ಎಣ್ಣೆಗಳನ್ನ ನಾವು ಬಳಸಬೇಕಾಗುತ್ತೆ. ಅದರಲ್ಲಿ ನಮ್ಮ ಕುಸುಬೆ ಎಣ್ಣೆಯು ಕೂಡ ಒಂದು ಸೇರ್ಕೊಂಡಾಗ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಕುಸುಬೆ ಎಣ್ಣೆಯ ಮಹತ್ವದ ಬಗ್ಗೆ ತಾವು ಕೇಳಿದ್ರಿ, ಯಾಕದು ನಮ್ಮ ಆಹಾರದೊಳಗೆ ನಾವು ಅದನ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ಈಗ ತಮಗ ಮನವರಿಕೆ ಆಗಿರಬಹುದು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರ ತಾವು ಅವರನ್ನ ಲಿಂಗ್ಸೂರಿನ ಕಚೇರಿ ಒಳಗ ಸಂಪರ್ಕ ಮಾಡಬಹುದು. ಆತ್ಮೀರೆ, ಇಲ್ಲಿ ತನಕ 4 ವಿಜ್ಞಾನಿಗಳು ಹೇಳಿದ್ದನ್ನ ತಾವು ಕೇಳಿದ್ರಲ್ಲ, ಬಹುಶಃ ಈಗಿನ ಸಂದರ್ಭದೊಳಗ ತಮಗ ಈ ಸಲಹೆ ಸೂಚನೆಗಳು ಅನುಕೂಲ ಒದಗಿಸಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಯಾವುದಕ್ಕೂ ತಾವು ವಿಜ್ಞಾನಿಗಳ ಜೊತೆಗೆ ಸತತ ಸಂಪರ್ಕದೊಳಗಿರಬೇಕು. ಇವತ್ತಿನ ದಿವಸ ಹಿಂಗದಲ್ಲ, ನಾವು ಯಾವತ್ತೂ ಜ್ಞಾನವನ್ನ ಪಡ್ಕೊಳ್ತಾ ಇರಬೇಕು. ಅದು ಎಲ್ಲಿ ಸಿಗ್ತದ ಅಲ್ಲಿಂದ ನೇರವಾಗಿ ಪಡ್ಕೊಳ್ಳೋದಕ್ಕೆ ನಮಗೆ ಸಾಕಷ್ಟು ಅವಕಾಶಗಳದಾವ. ಈಗೇನು ನಾವು ಫೋನ್ ನಂಬರ್ ಗಳನ್ನ ಕೊಟ್ಟಿವಿ, ಆ ಫೋನ್ ನಂಬರ್ ಗಳನ್ನ ಬಳಸಿ ತಾವು ತಮ್ಮ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ. ಅಲ್ಲದೆ ತಮ್ಮ ಸಮೀಪ ಇರುವಂತಹ ಕಚೇರಿಗಳಿರ್ತಾವ, ಸಂಶೋಧನಾ ಕೇಂದ್ರಗಳಿರ್ತಾವ, ಕೃಷಿ ಕಾಲೇಜುಗಳಿರಬಹುದು, ವಿಸ್ತರಣಾ ಶಿಕ್ಷಣ ಘಟಕಗಳಿರಬಹುದು, ಅಲ್ಲಿ ಹೋಗಿ ತಾವು ವಿಜ್ಞಾನಿಗಳ ಜೊತೆಗೆ ಸಂಪರ್ಕ ಮಾಡಿದರೆ ಹೊಸ ಹೊಸ ಮಾಹಿತಿ ತಮಗ ಗೊತ್ತಾಗ್ತದ. ಮಾಹಿತಿ ಇರುವುದರಿಂದ ನಮ್ಮ ಕೃಷಿ ಬಾಳು ಹಸನಾಗ್ತದ ಅನ್ನುವಂತಹ ಒಂದು ವಿಚಾರ ತಾವು ಯಾವತ್ತು ಗಮನದೊಳಗ ಇಡಬೇಕು. ಈ ವಾರ ಇಷ್ಟು ಮಾಹಿತಿ ಸಾಕು. ಇಲ್ಲಿಗೆ ಈ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಹೊಸ ವಿಷಯ, ಹೊಸ ವಿಚಾರ, ಹೊಸ ಪ್ರಶ್ನೆ, ಹೊಸ ಉತ್ತರಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಮತ್ತ ಕುಟುಂಬದ ಎಲ್ಲ ಸದಸ್ಯರಿಗೆ, ಬಂಧು ಮಿತ್ರರಿಗೆ ಈ ಕಾರ್ಯಕ್ರಮವನ್ನ ಮತ್ತ ಕೃಷಿರಂಗ ಕಾರ್ಯಕ್ರಮವನ್ನಲ್ಲದೆ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳುವಂತಹ ಎಲ್ಲ ಆತ್ಮೀಯ ಮಿತ್ರರಿಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ವಿರಮಿಸೋಣ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್, ವಲಯ ಸಂಶೋಧಕರಾದ ಡಾ ಲಕ್ಷ್ಮಣ್ ಚಿಂಚೋಳಿ, ಲಿಂಗಸುಗುರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಜ್ಞಾನಿ ಡಾ ವಾಣಿಶ್ರೀ ಹಾಗೂ ವಿಸ್ತರಣಾ ಘಟಕದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾ ಪ್ರಶಾಂತ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಕೃಷಿ ಸಂವಾದ ಇದುವರೆಗೆ ಮೂಡಿಬಂತು. ಈಗ ಚಂದಮ್ಮ ಡಬ್ಬೆನವರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. ದೇವರು ಇರತ್ತಿದ್ದರು ಪ್ರತಾಪುರದರೆಗೆ, ಇರುವ ದೇವರು ಇರತ್ತಿದ್ದರು ಪ್ರತಾಪುರದರೆಗೆ, ಮಾನಡ ದೈವ ತಕೊಂಡು ನಡೆದರು ಅಮರಾವತಿ ಪೇಟಿಗೆ, ಮಾನಡ ದೈವ ತಕೊಂಡು ನಡೆದರು ಅಮರಾವತಿ ಪೇಟಿಗೆ, ಮಾನಡ ದೈವ ತಕೊಂಡು ನಡೆದರು ಅಮರಾವತಿ ಪೇಟಿಗೆ, ಮಾನಡ ದೈವ ತಕೊಂಡು ನಡೆದರು ಅಮರಾವತಿ ಪೇಟಿಗೆ, ಜಾಗ ನೋಡಿ ತಳನೆ ಮಸಿ ಪಾಯ ಕರೆದು ತಳ ಪೇಟೆಗೆ, ಜಾಗ ನೋಡಿ ತಳನೆ ಮಸಿ ಪಾಯ ಕರೆದು ತಳ ಪೇಟೆಗೆ, ಅಗ್ಗಿಯ ಪೂಜಿ ಸಲ್ಲವ ಸೊಟ್ಟು ತೇರ ಕೊಟ್ಟ ಶರಣು ಕಾನಿದೆ, ಅಗ್ಗಿಯ ಪೂಜಿ ಸಲ್ಲವ ಸೊಟ್ಟು ತೇರ ಕೊಟ್ಟ ಶರಣು ಕಾನಿದೆ, ಅಗ್ಗಿಯ ಪೂಜೆ ಸಲ್ಲವ ಸೊಟ್ಟು ತೇರ ಕೊಟ್ಟ ಶರಣು ಕಾನಿಗೆ, ಅಗ್ಗಿಯ ಪೂಜೆ ಸಲ್ಲವ ಸೊಟ್ಟು ತೇರ ಕೊಟ್ಟ ಶರಣು ಬಾಜಿಗೆ, ನಾಲದ ಗೇಡ ಬೇನ ಗೇಡ ಸೈ ಸ್ವಾಮಿ ಗುಡಿ ಮುಂದೆ, ಆಲದ ಗೇಡ ಬೇನ ಗೇಡ ಸೈ ಸ್ವಾಮಿ ಗುಡಿ ಮುಂದೆ, ದುಂಡ ಮಲ್ಲಿಗೆ ತೇರ ತಗೊಂಡ ಬಾಗು ಸಾಲಿವನು ಬಾಜಿಗೆ, ದುಂಡ ಮಲ್ಲಿಗೆ ತೀರ ತಗೊಂಡ ಬಾಗು ಸಾಲಿವನು ಬಾಜಿಗೆ, ದುಂಡ ಮಲ್ಲಿಗೆ ತೇರು ತಗೊಂಡ ಬಾಗು ಸಾಲಿಯರು ಬಾಜಿಗೆ, ದುಂಡ ಮಲ್ಲಿಗೆ ತೇರು ತಗೊಂಡ ಬಾಗ ಸಾರಿಯರು ಬಾಜಿಗೆ, ಕಾಳಮ ಬಲಕ ಬಸವಣ ಇಪ್ಪತ್ತು ಕಂಬದು ಪಡಿಸಲಾಗೆ, ಎಣಕ ಕಾಳಮ ಬಲಕ ಬಸವಣ ಇಪ್ಪತ್ತು ಕಂಬದು ಪಡಿಸಲಾಗೆ, ಮಾಯ ಮಾತುಪ ಮೂವತ್ತು ಗಂಟೆ ಚಕ್ರಾವ ಎರಡು ಬಾಜಿಗೆ, ಮಾಯ ಮಾತುಪ ಮೂವತ್ತು ಗಂಟೆ ಚಕ್ರಾವ ಎರಡು ಬಾಜಿ. ಚಕ್ರ ಅವ ಎರಡು ಬಾಜಿಗೆ ಮಾಯ ಮತ್ತುಪ ಮೂವತ್ತ ಗಂಟೆ ಚಕ್ರ ಅವ ಎರಡು ಬಾಜಿಗೆ ದೇವರು ಎರಡಿಕೊಂಡ ಗುಂಡ ಕಟ್ಟಿಸುವೆ ನಾ ನಿಮಗೆ ಇರುವ ದೇವರು ಬೇಡಿಕೊಂಡ ಗುಂಡ ಕಟ್ಟಿಸುವೆ ನಾ